ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರೆಯು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನೆ ಕರೆದರೆ ನಗುತ್ತನೆ ಕರೆದರೆ ಮನದೆ ಸಂತೋಷ ಹಾಡಾದಂತೆ, ನೀರಲ್ಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಹೊಸತನ ಮಗುವನ್ನು ಹೊಲು ಮನ, ರಸ ಕಾವ್ಯ ನಿನ್ನ ಯೌವನ ಎದೆ ತುಂಬಿ ನಿಂತೆ ಪ್ರತಿ ಕ್ಷಣ, ಹಳ್ಳಿ ಮಂಡಳಿ ಬಿರಿದ ಮಲ್ಲಿಗೆ, ಹಳ್ಳಿ ಮಂಡಳಿ ಬಿರಿದ ಮಲ್ಲಿಗೆ ಬೆರೆತೆ ಉಸಿರಲ್ಲಿ ಒಂದಾದಂತೆ, ನೀರಲ್ಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಕಣ್ಣ ಬೆಳಕಲಿ ಮನೆಯಲ್ಲ ಎಂದು ಬೆಳಗಲಿ, ನೀ ತಂದ ಪ್ರೀತಿ ಲತೆಯಲಿ ನಗುವೆಂಬಹು ಅರಳಲಿ, ಅಗಲಿ ನಿನ್ನನು ಬಾಳಲಾರೆನು, ಅಗಲಿ ನಿನ್ನನು ಬಾಳಲಾರೆನು, ಜೀವ ಒಡಲಿಂದ ದೂರಾದಂತೆ, ನೀರನ್ನು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನೆ ಕರೆದರೆ ನಗುತ್ತನೆ ಕರೆದರೆ ಮನಕ್ಕೆ ಸಂತೋಷ ಹಾಡಾದಂತೆ, ನೀರನ್ನು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ಬಾಳೆಲ್ಲ ಹಸಿರಾದಂತೆ, ಬಾಳೆಲ್ಲ ಹಸಿರಾದಂತೆ.